ಬನ್ನಿ. ಸಮಯ 6:50. ಪೋಷಣ್ ಯೋಜನೆಯಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯುವ ತನಕ ಹಾಕ್ತಾರೆ. ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನು ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕೃಷಿ ಕಾಮಧಾನ ಗೋಲ್ಡ್ ಲೋನ್ ಕೇವಲ 60 ಪೈಸೆ ಪ್ರತಿ ತಿಂಗಳ ಅತಿ ಕಡಿಮೆ ಬಡ್ಡಿ ದರ, ಪ್ರತಿ ಗ್ರಾಮ್ಗೆ ಅತಿ ಹೆಚ್ಚು ಲೋನ್ ಅನ್ನು. ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತೆ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟ್, ಮುತ್ತಾಲೂರು, ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಾರಿ ವಾತಾವರಣದ ಶುಭ್ರ, ಸ್ವಚ್ಛ, ಬಿಸಿಲಿನ ವಾತಾವರಣ ಇರಬಹುದಾಗಿದೆ. ಮಳೆ ಸಾಧ್ಯತೆಯು ಕೇವಲ ಶೇಕಡ 10% ಅನ್ನುವಂತಹ ಸೂಚನೆಗಳು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ನಿತ್ಯ ಮೇಘ ಸಂದೇಶ ಕೇಳಿದರೆ ರೈತ ಬಂಧನ ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಪ್ರಸಾರ ಮಾಡಲಾಗುವುದು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಇತಿಹಾಸದಲ್ಲಿ ಹೆಸರು ಪಡೆದವರು ರಾಜೇಂದ್ರ ಕುಲಕರ್ಣಿ ಅವರು. ಯಾಕಂದ್ರೆ ಕಲಬುರಗಿ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾಗಿ, ನಿಲಯದ ಮುಖ್ಯಸ್ಥರಾಗಿ, ಕೃಷಿ ರಂಗ ವಿಭಾಗದ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡಿ ರೈತಾಪಿ ವರ್ಗಕ್ಕೆ ಅತ್ಯುತ್ತಮ ಮಾಹಿತಿಗಳನ್ನ, ಪ್ರಯೋಗಗಳನ್ನ, ಹೊಸ ವಿಚಾರಗಳನ್ನ ಮುಟ್ಟಿಸಿದಂತ ರಾಜೇಂದ್ರ ಕುಲಕರ್ಣಿ ಅವರು ಇವತ್ತು ಸಂದರ್ಶನಕ್ಕೆ ಬಂದು ಕೂತಿರುವುದು ಒಬ್ಬ ರೈತನಾಗಿ, ಮತ್ತೆ ರೈತ ಹೊಲದಲ್ಲಿ ಯಾವ ರೀತಿಯ ಪ್ರಯೋಗಾತ್ಮಕ ಕೆಲಸಗಳನ್ನು ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ರಾಜೇಂದ್ರ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಪ್ರಹ್ಲಾದ್. ಸರ್, ತಾವು ಅನೇಕ ಮಂದಿಯನ್ನು ಬೇರೆ ಬೇರೆ ವಿಚಾರಗಳಲ್ಲಿ ಸಂದರ್ಶನ ಮಾಡಿದ್ರಿ. ಇವತ್ತು ನಿಮ್ಮನ್ನು ಸಂದರ್ಶನ ಮಾಡುವಂತಹ ಭಾಗ್ಯ ಆಕಾಶವಾಣಿಗೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ಒಬ್ಬ ಅಧಿಕಾರಿ ವೃತ್ತಿಯಲ್ಲಿದ್ದಾಗೂ ಕೂಡ ಕೃಷಿ ಬಗ್ಗೆ ಚಿಂತನೆ ಮಾಡಿದವರು, ನಿವೃತ್ತಿಯ ನಂತರ ಕೂಡ ಅದೇ ಚಿಂತನೆಯಲ್ಲಿ ಒಂದು ಹೊಸ ಪ್ರಯೋಗಕ್ಕೆ ಇಳಿದವರು, ಮುಖ್ಯವಾಗಿ ಕಬ್ಬು, ಅಲ್ಲ, ಅರಿಶಿನ ಇಂಥದನ್ನೆಲ್ಲ ಬಿತ್ತನೆ ಮಾಡಲಿಕ್ಕೆ ಒಂದು ಕೂರಿಗೆಯನ್ನು ಅಭಿವೃದ್ಧಿಪಡಿಸುವುದಂತ ಹೇಳಿದ್ರೆ ಇದು ಒಬ್ಬ ಪ್ರಯೋಗಶೀಲ ಮನಸ್ಸಿನ ಸಾಕ್ಷಿ ಅಂತ ಹೇಳಬಹುದು. ಈ ರೀತಿಯ ಒಂದು ಆಲೋಚನೆಯನ್ನು ಮಾಡಿ ಹೊಲದಲ್ಲಿ ನೀವು ಯಶಸ್ಸು ಕಂಡಾಗ ನಿಮ್ಗೆ ಏನ್ ಅನಿಸ್ತದೆ? ಹೇಳ್ಬೇಕಂತಂದ್ರೆ ನಂಗೆ ಬಹಳ ಖುಷಿ ಆಗ್ಲಿತ್ತು. ಹೌದು, ನಿಜ. ಸ್ವಾಭಾವಿಕವಾದಂತ ಒಂದು ಮಾತು ಹೇಳಿದ್ರೆ, ಸರ್ವಿಸ್ ನಲ್ಲಿ ಸಾಕಷ್ಟು ಜನರಿಗೆ ಸಂದರ್ಶನ ಮಾಡಿರಿ ನೀವು ಅಂತ. ಹೌದು, ನಾನು ಇಷ್ಟು ಜಲ್ದಿ ಅನ್ಕೊಂಡಿದ್ದೆ ಅಲ್ಲ, ನಾನು ಆಕಾಶವಾಣಿ ನನಗೆ ಸಂದರ್ಶನ ಮಾಡಬಹುದು ಅಂತ. ಸಾಧನೆಗೆ ಸಂದ ಪುರಸ್ಕಾರ ಇದು. ಅದೇ, ಯಾಕಂದ್ರೆ ನಾನು ನನ್ನ ಒಂದು ಸೇವೆಯೊಳಗೆ ಹೀಗೆ ಬೇರೆ ಬೇರೆ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರಿಗೆ ಗುರುತೊಡೆದು ಇನ್ನೊಬ್ಬರಿಂದ ತಿಳ್ಕೊಂಡು ಮತ್ತೊಂದಿಂದ ಮಾಹಿತಿ ಹಾಕಿ ಮಾಡಿರುವಂತ. ಹೌದು, ಇಷ್ಟು ಬೇಗ ನನಗೆ ಒಂದು ಆಕಾಶವಾಣಿ ಸಂದರ್ಶನಕ್ಕೆ ಕರೀತದೆ, ಮುಂದಿನ ಕುರ್ಚಿ ಒಂದು ಮಾತಾಡ್ತೀನಿ ಅಂತಂದ್ರೆ ನನಗೆ ಬಹಳ ಖುಷಿ ಇದೆ. ದೇವರು ಕೊಟ್ಟಿರುವಂತ ಒಂದು ಪ್ರೇರಣೆ ದೇವರು ನನ್ನಿಂದ ಮಾಡಿಸಿದಾನೆ ಅಂತ ನಾನು ಹೇಳ್ಬೋದು. ಈಗ ಏನಾಯ್ತು ಅಂತಂದ್ರೆ ಪೆಟ್ಲವ್ರೆ, ನಾನು ಯಾವಾಗ್ಲೂ ಒಂದು ಮಣ್ಣಿನ ಹತ್ತಿರದಾಗಿ ಬದುಕಿರುವ ಕೃಷಿ ಕುಟುಂಬ. ಕೃಷಿ ಕುಟುಂಬ ಮತ್ತೆ ನಮ್ದೊಂದು 65 ಎಕರೆ ಜಮೀನು ಇದೆ. ನನ್ನ ತಂದೆ ಇರುವಂತ ಶ್ರೀಯುತ ರಾಮರಾವ್ ಕುಲಕರ್ಣಿ ಅವರು ಬಹಳಷ್ಟು ಒಂದು ಕರ್ಮಯೋಗಿಯಾಗಿ ಮಣ್ಣಿನ ಮಗನಾಗಿ ಆ ಒಂದು ಮೂಲಮೂಲದವರು ತಮ್ಮ ಒಂದು ಕೆಲಸವನ್ನು ಮಾಡ್ತಾ ಇರುವಂತ. ಬೀದರ್ ಜಿಲ್ಲೆಯಲ್ಲಿ ಒಬ್ಬ ಪ್ರಗತಿಪರ ರೈತನಾಗಿ ಕಾಯಕ ಯೋಗಿಯಾಗಿ ಕೆಲಸ ಮಾಡ್ತಾ ಇರುವಂತ. ಹೌದು, ಏನಾಗ್ತಿತ್ತು ಅಂತಂದ್ರೆ ನಾವು ಇಲ್ಲಿ ಹೋದಾಗ ಕೆಲಸದ ಒತ್ತಡ, ಆಮೇಲೆ ಸಂಸಾರದ ಒಂದು ನಿಬಂಧನೆಗಳು, ಅವರೊಂದು ಡಿಮ್ಯಾಂಡ್ಸ್ಗಳು, ಹೋಗ್ತಾ ಇದ್ದೆ ನಾನು. ಅದ್ರ ಏನಂತಂದ್ರೆ ಒಂದು ಎರಡು ದಿವಸಕ್ಕೂ ಮೂರು ದಿವಸಕ್ಕೆ ಹೋಗೋದು ಹೋಗಿದ್ರೆ ಮೈಂಡ್ ಫ್ರೀ ಅಲ್ಲ. ಹೌದು, ದೇಹ ಇರ್ತಿತ್ತು ಒತ್ತಡಗಳಾಗುತ್ತೆ, ಆಫೀಸಿನ ಒತ್ತಡ, ಆಫೀಸಿನ ಕೆಲಸಗಳು, ಇನ್ನೊಂದು ಮತ್ತೊಂದು ಅಲ್ಲಿ ಇರ್ತಾ ಇತ್ತು. ಅಂತಂದವ್ರು ಏನ್ ಹೇಳೋರು ಅಂತಂದ್ರೆ, ಇನ್ನೊಂದು ಕಬ್ಬು ಬಿತ್ತಲಿಕ್ಕೆ, ಅನ್ನ ಬಿತ್ತಲಿಕ್ಕೆ ಬಿತ್ತುವಂತ ಕೂಡಿಗೆ ಆದ್ರೆ ಬಹಳ ಚಲೋ ಆಗ್ತದೆ ನೋಡಪ್ಪ. ಸಮಸ್ಯೆ ದೊಡ್ಡ ಸಮಸ್ಯೆ ಇರುವಂತದ್ದು ನಮ್ಮ ರೈತರಿಗೆ ದೊಡ್ಡ ಸಮಸ್ಯೆ ಇದೆ. ಅವಾಗಿಂದ ಈಗಿಂದ ಅದು ಮಣ್ಣು ಒಳಿಸಿದಾಗ ನಾನೇನು ಒಂದು ಕೂಡಿಗೆ ಕಂಡಿದ್ದೀನಿ, ಅದು ಒಂದು ಅದಕ್ಕೆ ಉತ್ತರ ಆಗ್ಬೋದು ಅಂತೇಳಿ ನನ್ನೊಂದು ಅನಿಸಿಕೆ. ಅಂದ್ರೆ ತಂದೆಯವರ ಈ ಸಮಸ್ಯೆನೇ ನನ್ನನ್ನು ಕಾಡ್ತಾ ಇತ್ತು. ಇದಕ್ಕೆ ಏನಾದ್ರು ಮಾಡಬೇಕು ಅದನ್ನ ಅದೇ ಹೇಳಿದಲ್ಲ, ಒತ್ತಡದಿಂದ ಅವ್ರು ಕೇಳ್ತಿದ್ರು ಹೂ ಅಂತಿದ್ದ ಮತ್ತೆ ಬಂದ್ಬಿಡುದು, ಮತ್ತೆ ಯಥಾಪ್ರಕಾರ ಇಲ್ಲಿಂದ ಜೀವನ ಪ್ರಾರಂಭ ಆಗುತ್ತೆ. ಆದ್ರೆ ಏನಾಯ್ತು ಅಂತಂದ್ರೆ ಒಂದು ಸುಧಾರ ಆಗ್ಬೇಕು. ನಾನು ಕಳೆದ ಒಂದೂವರೆ ತಿಂಗಳು ಊರಲ್ಲೇ ಇತ್ತು. 29 ಜುಲೈನಲ್ಲಿ ನಂದು ನಿವೃತ್ತಿ ಆಯ್ತು. ಅದಾದ್ಮೇಲೆ ಊರಲ್ಲೇ ಇರುವಂತ ಪ್ರಸಂಗ, ಆಮೇಲೆ ಹೋಗ್ತಾ ಬರ್ತಾ ಇದ್ದೆ. ಒಂದು ಒಂದೂವರೆ ತಿಂಗಳು ಬಿಡುಗ ಮಾಡ್ಕೊಂಡು ಊರಾಗ ಇರೋಣ ಅಂತ ಕೊಂಡು ಊರಾಗ ಬಿಡದೆ. ಊರಾಗ ಬಿಡಿದಾಗ ತಂದೆ ಸಹಜವಾಗಿ ಒಂದು ಸಹಾಯ ಮಾಡುವಂತದ್ದು, ಅವ್ರಿಗೆ ಏನಿದೆ ವಿಚಾರ ಮಾಡೋದು. ಅವ್ರು ಮತ್ತೊಂದ್ಸಲ ಒಂದು ವಿಚಾರ ತೆಗೆದ್ರು, ಮತ್ತೆ ನೆನಪಿಸಿದ್ರು. ಏನಂತಂದ್ರೆ ಈ ಕಬ್ಬಿನ ಒಂದು ಕೂರಿಗೆ, ಅನ್ನದ ಒಂದು ಕೂರಿಗೆ, ನಮ್ಮಲ್ಲಿ ಅರಿಶಿನ ಬೆಳೆದಿಲ್ಲ, ಆದ್ರೂ ಈ ಅರಿಶಿನ ಒಂದು ಕೂರಿಗೆ ಆದ್ರೆ ಚಲೋ ಆಗ್ತದೆ. ಬಿತ್ತನೆಗೆ ಅನುಕೂಲ, ಬಿತ್ತನೆ ಅನುಕೂಲ ಆಗ್ತದೆ, ಲೇಬರ್ ಸಮಸ್ಯೆ ಬಗ್ಗೆ ಇರ್ತದೆ, ದುಡ್ಡು ಉಳಿತದೆ, ಟೈಮ್ ಉಳಿತದೆ, ಎಲ್ಲಾನು ಆಗ್ತದೆ. ರೈತನಿಗೆ ಅಷ್ಟಿಬಲ್ ಲಾಭ ಲಾಭ ಅಂತಂದ್ರೆ ನಾನು ಒಂದಿನ ಏನ್ ಮಾಡಿದೆ, ನಮ್ದೆಲ್ಲ ಮೆಕನೈಸ್ಡ್ ಅಗ್ರಿಕಲ್ಚರ್ ಇದೆ. ಮೊದಲು ನಮ್ಮ ಹತ್ರ 8-10 ಎತ್ತರ ಇರ್ತಿದ್ದು, 20 ಎಕರೆ ನೀರಾವರಿ, 45 ಎಕರೆ ಒಣಭೂಮಿ, ಮಿಶ್ರ ಬೆಳೆ ಇರುವಂತ ಎಲ್ಲ ಬೆಳಿತೀವಿ. ಕಬ್ಬು ಮುಖ್ಯವಾಗಿರುವಂತ ಹಣಕಾಸಿನ ಬೆಳೆ, ಅದ್ರ ಜೊತೆಗೆ ಭತ್ತ ಬೆಳಿತೀವಿ, ಅಲ್ಲ ಬೆಳಿತೀವಿ. ಆಮೇಲೆ ಈ ಕಡೆ ಒಣಭೂಮಿ ಒಳಗೆ ತೊಗರಿ, ಸೋಯ, ಉದ್ದು, ಹೆಸರು ಎಲ್ಲ ಬೆಳಿತಾ ಇರ್ತೀವಿ. ಒಂದಿನ ಏನ್ ಮಾಡಿದೆ ನಾನು, ನಮ್ಮ ಆಳುಗಳಿದ್ರು ಟ್ರಾಕ್ಟರಿಂದ ಏನು ಬಿತ್ತನೆ ಮಾಡುವಂತ ಕೂರಿಗೆಗಳಿದೆ ನಮ್ಮ ಹತ್ರದ. ನಮ್ಮಲ್ಲಿ 2 ಟ್ರಾಕ್ಟರ್ ಇದೆ, ಒಂದು 25 HP ಒಂದು 60 HP. 2 ಟ್ರಾಕ್ಟರ್ ಸ್ಕೂಲ್ ಅಂತ ಯಂತ್ರೋಪಕರಣ ಇದೆ, ಬಹಳ ವಿಶೇಷವಾಗಿ ಬಿತ್ತುವಂತವು ಅವನ್ನ ಹೊರತರಿಸ ಹೊರತರಿಸಿ ಟ್ರಾಕ್ಟರ್ ನೆಲ್ಲ ಮೌಂಟ್ ಮಾಡಿದೆ ಅಂದ್ರೆ ನಿಂದಿಸ್ಬಿಟ್ಟೆ ಅದನ್ನ ಹೋಗ್ರಪ್ಪ ಅಂತ ಹೇಳಿದ್ರು ಕೆಲಸ ಮಾಡೋರು ಅವ್ರು ಹೋದ್ರು. ನಾನು ವಿಚಾರ ಮಾಡಿದೆ ಅಪ್ಪ ಹೇಳಿದ ತಲೆ ಇತ್ತು ಪೇಪರ್ ತಗೊಂಡೋಗಿದ್ದೆ ಕೆಳಗೆ ಬೋಧ ಹಾಕುವಂತ ಸೇರಿಸಿದ್ರೆ ಬೋಧ ಆಗ್ತದೆ, ನೀರು ಹೊಡೆ ಸೇರಿಸಿದ್ರೆ ನೀರು ಏನ್ ಮಾಡಿದ್ರು ಮಾಡ್ತಾರೆ. ಫ್ರೇಮ್ ಮಾತ್ರ ಬಂದೆ, ಫ್ರೇಮ್ ಬಂದ ಕೆಳಗಡೆ ಉಪಕರಣ ಹಚ್ಚಬೇಕು, ಅದಕ್ಕೆ ಅದಕ್ಕೆ ಸಿಕ್ಕಿಸ್ಬೇಕು. ಸಿಕ್ಕಿಸ್ಬೇಕು ಅಂದ್ರೆ ನಾಲ್ಕು ಹುಕ್ ಇರ್ತವೆ, ಅಂದ್ರೆ ನಟ್ ಬೋಲ್ಟ್ ಇರ್ತದೆ, ನಟ್ ಬೋಲ್ಟ್ ಅಲ್ಲೇ ಫಿಟ್ ಮಾಡಬೇಕು, ನಡೀತದೆ. ಇದ್ರ ಮೇಲೆ ಏನ್ ಮಾಡಬೇಕು ಅಂತ ನಾವು ವಿಚಾರ ಮಾಡುದು. ವಿಚಾರ ಮಾಡೋದು ಏನಾಯ್ತು ಅಂದ್ರೆ ಇವನ್ ತಗೊಳ್ ಬಂದು ಮೊಬ್ಬ ಮೊಬ್ಬ ಒಂದು ಒಂದು ಆಕೃತಿ ಬಂತು, ಅದನ್ನ ಪೇಪರ್ ಮೇಲೆ ಹಾಕಿದೆ. ಹೌದಲ್ಲ, ವಿಚಾರ ಮಾಡಿ ಅಪ್ಪ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡಿದೆ, ಇಲ್ಲೆಲ್ಲ ಇದು ಆಗ್ಬಹುದು, ಏನ್ ಮಾಡ್ಬೇಕು. ನಮ್ ಪಕ್ಕದ ಊರಿಗೆ ಹೋದೆ ನೋಡ ಅಂತಿದೆ, ಅಲ್ಲೊಬ್ರು ವೆಲ್ಡರ್, ಮನೆ ಏನೇ ಕೆಲಸಿದ್ರೆ ಅವನ ಹತ್ರ ವೆಲ್ಡಿಂಗ್. ನಮ್ಮಪ್ಪ ಶಾಪ್ಗೆ ಹೋದ್ರಿ, ಕಾಲಾನುಕಾಲ ಮಾಡ್ತಾ ಇರುವಂತದ್ದು. ಅಲ್ಲಿ ಹೋದೆ, ಅವನ ತಲೆ ಇರುವಂತ ಪಿಕ್ಚರ್ ಹೇಳ್ದೆ, ಹಾಕಿದ್ದು ಮನೆ ಹೇಗೆ ಬೇಕು, ಈ ರೀತಿ ಆಗ್ಬೇಕು, ಈ ರೀತಿ ಒಂದು ಪೈಪ್, ಈ ರೀತಿ ಒಂದು ಬುಟ್ಟಿ ಆಗ್ಬೇಕು, ಒಂದು ಸ್ಟ್ರಾಂಗ್ ಆಗಿರುವಂತ ಸ್ಟ್ರಕ್ಚರ್ ಇದ್ರ ಮೇಲೆ ಕೂಡಬೇಕು, ಓಡಾಡ್ಬೇಕು, ಸ್ಟ್ರಾಂಗ್ ಇರ್ಬೋದು. ಆಮೇಲೆ ಮೇಲೊಂದು ಎರಡು ಎರಡೂವರೆ ಕ್ವಿಂಟಲ್ ಕಬ್ಬಿನ ಬೀಜ ಹಿಡಿಬೇಕು. ವೈಟ್ ಹೌದು, ಅವನು ಒಂದು ಅರ್ಧ ತಾಸು ಎಲ್ಲ ವಿಚಾರ ಮಾಡಿ ಇಲ್ಲ ಮಾಡ್ಕೊಡ್ತೀನಿ ಇದೇ ನೋಡುದು ಅಂದ. ನನಗೆ ಮತ್ತೆ ಧೈರ್ಯ ಬಂದು ಆಲೋಚನೆಗೆ ಬೇಕಪ್ಪ ನಿನಗೆ ಅಂದೆ. ಒಂದಿಷ್ಟು ಸಾಮಾನು ಬರ್ಕೊಟ್ಟ, ಆಂಗಲ್ ಪಟ್ಟಿ, ಆಮೇಲೆ ಸಣ್ಣ ಪಟ್ಟಿ ಬರ್ತಕ್ಕಂಥ ಈ ಪಟ್ಟಿಗಳನ್ನ ನೀವು ತಗೊಂಡ್ ಬರ್ರಿ, ನನಗೆ ಮಾಡ್ಕೊಡ್ತೀನಿ, ಜೋಡಿ ಮಾಡ್ಕೊಡ್ತೀನಿ. ಎಲ್ಲಿ ಸಿಗ್ತವೆ, ಒಂದು ಚುಡುಗುತ ಸಿಗ್ತದೆ, ಇಲ್ಲೆಲ್ಲ ಬೀದರ್ಕ್ ಹೋಗ್ಬೇಕು. ಆಯ್ತು ಅಂತಂದ್ರೆ ಅದು ಬೀದರ್ ಸ್ವಲ್ಪ 40 ಕಿಲೋಮೀಟರ್, ಚಿಡುಗುಪ್ಪ 25 ಕಿಲೋಮೀಟರ್, 25 ಅಂತ ತಗೊಂಡು ಕಾರ್ ತಗೊಂಡು ಸೀದಾ ಚಿಡುಗುಪ್ಪ ಹೋದೆ. ಅಲ್ಲಿ ಒಂದು ನಮ್ಮ ತಂದೆಗೆ ಕ್ಲೋಸ್ ಆಗಿರುವಂತ ಒಂದು ಶಾಪ್ ಕಬಾಬ್ ಸಾಮಾನುಗಳನ್ನು ಮಾರಾಟ ಮಾಡುವಂತವ್ರು, ಅವ್ರ ಹತ್ರ ನಾನು ತಿಂತವ್ರು ಮಗ ಇದ್ದೀನಿ, ನಿಮಗೆ ಈ ಸಾಮಾನು ಬೇಕಪ್ಪ, ಕೊಟ್ಬಿಟ್ಟ. ಕಾರ್ಮೇಲೆ ಅಂದ್ರೆ ಕಾರ್ಮೇಲೆ ಹಿಡಿ ನೋಡಿ 20 ಫೀಟ್ ಒಂದು ಪಟ್ಟಿ ಆಂಗಲ್ ಪಟ್ಟಿ, ಒಳ್ಳೆ ಮಡಿಸಕ್ ಕೊಡ್ಬೋದು, ಒಂದು 6 ಪಟ್ಟಿ ಬೇರೆ ಸಣ್ಣ ಸಣ್ಣ. ಅವ್ರನ್ನ ಹೆಂಗ್ ಮಾಡಿದ್ರೆ, ಇಲ್ಲ ನಿಮ್ ಮುರಿಯುವಂತ ಆಟೋ ನಿಂತಿರ್ತಾರೆ, ಆಟೋದಲ್ಲಿ ಕರ್ಕೊಂಡ್ ಬಂದ್ಬಿಟ್ರೆ ಮ್ಯಾಲ ಹಾಕೊಂಡು ಹೋಗ್ಬಿಡ್ತಾರ. ಮತ್ತೆ ಆಟೋ ಸ್ಟ್ಯಾಂಡ್ ಹೋಗಿ, ಆಟೋ ಸ್ಟ್ಯಾಂಡ್ ಹೋಗಿ ಎಲ್ಲ ಕರ್ಕೊಂಡು ಅವ್ನು ಹೇಳಿ ಮುಂದೆ ಒಂದು 200 ರೂಪಾಯಿ ಮಾತಾಡ ತಂದೆ. ಅವ್ನ ಶಾಪ್ ನಲ್ಲಿ ಸಾಯಂಕಾಲ ಆಗಿತ್ತು, ಊರಿಗೆ ಹೋದೆ. ಮರ್ದಿವ್ಸ್ ಬೆಳಗ್ಗೆ ನಮ್ಮ ಡ್ರೈವರ್ ಇನ್ನೊಬ್ಬ ನಮ್ಮಲ್ಲಿ ಕೆಲಸ ಮಾಡ್ತಾನೆ ರಹೀಮ್ ಅಂತ, ಹೈಪ್ ಅಂತ ಡ್ರೈವರ್, ಅವರಿಬ್ಬರನ್ನ ಕರ್ಕೊಂಡು ವೆಲ್ಡಿಂಗ್ ಶಾಪಿಗೆ ಹೋದೆ. ಮದುವೆ ಹೋದೆ, 3:00 ಹೋದ್ವಿ, 3:00 ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 9 ಗಂಟೆ ಆಯ್ತು. ಇದು ಮಾಡ್ಬೇಕು, ಅದು ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಮಾಡ್ಬೇಕು ಅಂತ ನಾನು ಮಾಡಿ ರಾತ್ರಿ 9 ಗಂಟೆ ಆದ್ರೆ ಕಂಪ್ಲೀಟ್ ಆಗ್ಲಿಲ್ಲ. ನಾನು ನಿಂದ ಎನರ್ಜಿ ಮುಗಿದ್ರೆ ನಮ್ದು ಎನರ್ಜಿ ಮುಗಿದಪ್ಪ, ಮತ್ತೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಹೋಗ್ತೀವಿ. ಮಾಡಿದ್ರೆ ಸ್ವಲ್ಪ ಉಳಿದಿತ್ತು. ಏನ್ ಮಾಡಿದಪ್ಪ ಅವ್ರಂದ್ರೆ, ನಮ್ಮ ರೈತ ಬಂದ್ರಿಗೂ ತಗೊಳಗ್ ಒಂದು ಹೋಗ್ಬೇಕು ಅಂತಂದ್ರೆ ಹಾಗೆ ಅದೊಂದು ಫ್ರೇಮ್ ಇರ್ತದೆ. ನಾವು ಏನಾದ್ರೆ ಇದು ಪರ್ಮನೆಂಟ್ ಫಿಕ್ಸ್ ಆಗ್ಬಿಡುದು, ಇದಕ್ಕೊಂದು ನಟ್ ಬೋಲ್ಟ್ ಹಾಕ್ಬೇಕು, ಬೇಕಂತ ಕೂಡಿಸ್ಬೇಕು, ಬೇಡ ಅಂತ ತೆಗೆದ್ರು. ಫ್ರೇಮ್ ಬೇಡ ಅಂತ ಕೆಲಸಕ್ಕೆ ಬರಬೇಕು, ನೀವು ಫಿಕ್ಸ್ ವೆಲ್ಡಿಂಗ್ ಮಾಡಿದ್ರೆ. ಹೌದು ಹೌದು, ಹಿಂಗಾಗ್ಬೇಕು. ನಾನು ಫಸ್ಟ್ ಹೇಳಿದ್ರೆ ನಂಗೆ ನಟ್ ಬೋಲ್ಟ್ ಫಿಕ್ಸ್ ಆಗ್ಬೇಕು. ಅವನೇನ್ ಮಾಡಿದ್ರು ಅಂತಂದ್ರೆ, ಮುಂದ್ಗಡೆ 2.5 ಫೀಟ್ ಹತ್ರ ಎಲ್ಲ ಪಟ್ಟಿ, ಹಿಂದ್ಗಡೆ 2 ಫೀಟ್. ಯಾಕಂತ ಅಂದ್ರೆ ಹಿಂಗ್ ಹೇಳಾಗತ್ತೆ 2.5 ಅಂದ್ರೆ, ಯಾಕಂದ್ರೆ ಕಬ್ಬು ಬೀಜ ಅದು ಖಾಲಿ ಆದಂಗ ಮುಂದ್ಗಡೆ ಹೋಗೋದ ಬರ್ಬೇಕು ಅಂತ ತಿಳ್ಕೊಂಡು ದೊಡ್ಡದಂತ 2.5 ಫೀಟ್. ಆಮೇಲೆ ಮೇಲೊಂದು ಬುಟ್ಟಿ ಬರುತ್ತಲ್ಲ, ಆ ಬುಟ್ಟಿ ಏನಂತಂದ್ರೆ ಒಂದು 2-2.5 ಫೀಟ್ ಎತ್ತರವಾಗಿ, ಅದಕ್ಕೆ ಕಬ್ಬಿನ ಬೀಜ ಬೀಳ್ಬಾರ್ದು, ಅಲ್ಲದ ಬೀಜ ಬೀಳ್ಬಾರ್ದು ಕೆಳಗಡೆ ಅಂತ ತಿಳ್ಕೊಂಡು ಏನ್ ಮಾಡಿದ್ರು, ಸಣ್ಣ ಸಣ್ಣ ಸಣ್ಣ ಪಟ್ಟಿ, ಅರ್ಧ ಇಂಚಿಗೆ ಪಟ್ಟಿ ಎಲ್ಲ ವೆಲ್ಡ್ ಮಾಡಿಸ್ ಕೆಳಗಡೆ ತಗಡ ಹಾಕಿದ್ವಿ. ಅವನ ಹತ್ರ ಒಂದು ತಗಡ ಇತ್ತು, ತಗಡ ತಗೊಂಡಿ ತಗಡ ಹಾಕಿದ್ವಿ. ಒಂದು ಪೈಪ್, 3 ಇಂಚಿನ ಪೈಪ್, ಪ್ಲಾಸ್ಟಿಕ್ ಪೈಪ್, ಪ್ಲಾಸ್ಟಿಕ್ ಪೈಪ್. ಈಗ ಒಂದು ಪ್ರಶ್ನೆ, ಈಗ ಕಬ್ಬಿನ ಬೀಜ ಆಕಾರ ಬೇರೆ ಇರುತ್ತೆ, ಅರಿಶಿನಕ್ಕೆ ಬೇರೆ ಇರುತ್ತೆ, ಎಲ್ಲಕ್ಕೆ ಬೇರೆ ಇರುತ್ತೆ, ಅದಕ್ಕೆ ಒಂದೇ ಪೈಪ್ ಆಗ್ತದೆ ಬೇರೆ ಬೇರೆ ಬೇರೆ. ಅದಕ್ಕೆ ನಾವು 3 ಇಂಚಿನ ಪೈಪ್ ತಗೋ, ದೊಡ್ಡ ಆಕಾರ, ವ್ಯಾಸ ದೊಡ್ಡದು 3 ಇಂಚು, ಅಲ್ಲಿ ಹಾಕಿದ್ರು ಹೋಗುತ್ತೆ, ಅಸಿ ಹಾಕಿದ್ರು ಹೋಗುತ್ತೆ, ಗೊಬ್ಬರ ಹಾಕಿದ್ರು ಹೋಗ್ತದೆ ಅಂತ ಕೂಡ. 3 ಇಂಚ್ ಪೈಪ್ ರೈತರು ಹೊಲದಲ್ಲಿ ಬೇಡಿಕೆ ಪೈಪ್ ಸಸ್ತ ಇರುವಂತ, ಕಾಸ್ಟ್ಲಿ ಅಲ್ಲ, ಅದೆಲ್ಲ ತಗೊಂಡು ಹೊಡೆಯಿತು. ಇನ್ನು ಹಿಂದೆ ಏನಂತಂದ್ರೆ ಮಣ್ಣು ಮುಚ್ಚುದು, ಹೌದು, ಒಟ್ಟಿಗೆ ಮಣ್ಣು ಮುಚ್ಚುತ್ತಾ ಇರ್ಬೇಕಲ್ಲ, ಅದು ಬಹಳ ಮುಖ್ಯ. ಅದಕ್ಕೆ ಏನ್ ಮಾಡುವಲ್ಲ, ದಪ್ಪ ಗೇಜಿರುವಂತದ್ದು ತಗಡ ತಗೊಂಡು, ತಗಡ ಹಿಂದೆ ಏನ್ ಮಾಡಿದ್ವಿ ಅಂತಂದ್ರೆ ಕಬ್ಬಿಣದ ವೆಲ್ಡ್ ಮಾಡಿದ್ವಿ, ಅದು ಸಪರೇಟ್ ಹಿಂದೆ ಹಂಗೆ ಉಳಿದ್ರು ನಡೀತದೆ. ಅದು ಮಾಡಿ ಕೆಳಗಡೆ ನಾವು ಕೊಟ್ಟಿವೆ ರೈತರಿಗೆ ಮಣ್ಣು ಮುಚ್ಚುವಂತದ್ದು, ಆ ಒಂದು ಶೇಪ್ ನಲ್ಲಿ ಆ ಒಂದು ತಗಡನ್ನ ಕಟ್ ಮಾಡಿ ಹಿಂದೆ ವೆಲ್ಡ್ ಮಾಡಿದ್ವಿ. ಏನಾಯ್ತಂತಂದ್ರೆ ಎಲ್ಲ ರೆಡಿ ಆದ್ಮೇಲೆ ಮುದ್ದೆ ಗೆದ್ದಿರ್ತೀವಿ ಮಾಡಿದ್ರಿ, ಒಂದು ಆಲೋಚನೆಯನ್ನ ಸಾಕಾರ ಮಾಡಿದ್ರಿ, ಖರ್ಚು ಎಷ್ಟು ಬಂತು ಅಂತ? ಖರ್ಚು ಏನಿಲ್ಲ, ಏನಿಲ್ಲ, ಬರೀ 1000. ಓಹೋ, 1000 ಖರ್ಚು, ಏನು ಮುಡೋದಿಲ್ಲ, ಹರಿಯೋದಿಲ್ಲ, ಏನು ಸ್ವಲ್ಪ ಬ್ಯಾಂಕ್ ಆದ್ರೆ ಒಂದೊಂದು ಪೆಟ್ಟೆ ಹಾಕೊಳ್ಳೋದು ಅಷ್ಟೇ, ಬೀಸ್ ಹಾಕೋದ್ರೆ ಏನು ಹಾಕೋದಿಲ್ಲ. ಬಂದ ತಕ್ಷಣ ಮಡದನ ಅಪ್ಪಾಗ ತೋರಿಸ್ದೆ, ನೋಡ್ಕೊ ಹಿಂಗೆ ಅವ್ರೋಡ ಖುಷಿ ಆಯ್ತು, ಚಲೋ ಆಯ್ತು. ಬೀಜಕ್ಕೆಲ್ಲ ಕಟ್ ಮಾಡ್ಬೇಕಲ್ಲ ಕಾಪ, ನೀವು ಹೆಂಗ್ ಕಟ್ ಮಾಡ್ತೀವಿ ಹಂಗೆ ಕಟ್ ಮಾಡ್ರ ಅಂತ ಹೇಳಿದ್ರೆ ಸಲ ಬೇರೆ ಕಟ್ ಮಾಡ್ಬೇಕಾಗಿಲ್ಲ, ಏನಿಲ್ಲ ಅಂದ್ರೆ ನೋಡೋ ಒಂದು ಕಬ್ಬು ಗುಡ್ಡಿ ಆ ಕಡೆ ಹಿಡಿದ ಗುಡ್ಡು ಈ ಕಡೆ ಕಟ್ ಮಾಡೋದು. ಕಟ್ ಮಾಡಿದ ಒಂದು 4 ಎಕರೆ 4.5 ಎಕರೆ ಜಮೀನು, ಈ ಕಡೆ ಒಂದಿಷ್ಟು ಬೀಜ, ಆ ಒಂದು ಒಂದಿಷ್ಟು ಬೀಜ ಕುಂಟು ಹಾಕ್ಬಿಟ್ಟು ಇದಕ್ಕೆ ತುಂಬಾ ಸಲ ತುಂಬಿಸ್ಬೇಕು. ಒಬ್ಬ ಗೆಳೆಯರು ಒಬ್ಬ ಬೀಜಕ್ಕು ಹೊರಗೆಬ್ರು ಏನಂತಂದ್ರೆ ಬೀಜ ಹೋಗ್ತಿರ್ತಾರೆ, ಕೆಲವೊಂದು ಬೀಜ ಏನಾಗ್ತದೆ ಆ ಕಡೆ ಕಡೆ ಬೀಳುತ್ತದೆ ಅಂತಂದ್ರೆ ಆ ಟ್ರ್ಯಾಕ್ಟರ್ ಟೈರ್ ಮುಂದೆ ಮುಂದೆ ಹೋಗ್ತದೆ, ಸ್ವಲ್ಪ ಕಟ್ಟಬಿಡುತ್ತೆ, ಒಂದು ಬೀಜ ಆ ಸಾಲು ಬಿಟ್ಟು ಬೇರೆ ಕಡೆ ಬೀಳುತ್ತದೆ. ಬಿದ್ದಿದ್ದೆಲ್ಲ ಕೆಲವೊಂದು ಮುಚ್ಚೋದಿಲ್ಲ, ಅದೇ ಹಿಂದೆ ಬರುವಂತ ಒಬ್ಬ ಆರು ಮುಚ್ಚಿಕೊಂಡ ಅದನ್ನ ಕಾಲಿಟ್ಟ ಅಂದ್ರೆ ಅದನ್ನೆಲ್ಲ ಬಿಡದೆ ಮೇಲೆ ಮುಚ್ಚಿಬಿಡು. ಅಂದ್ರೆ ಈಗ ಒಂದು ಬಿತ್ತನೆ ಮಾಡುವಾಗ 3 ಜನರ ಅಗತ್ಯ ಇದೆ, 3 ಅಗತ್ಯ. ಒಬ್ಬರು ಟ್ರ್ಯಾಕ್ಟರ್ ಬಿಡುವವರು, ಹೌದು, ಇನ್ನೊಬ್ರು ಆ ಬೀಜವನ್ನ ಹಾಕೋರು, ಪೇಪರ್ ಹಾಕೋರು, ಇನ್ನೊಬ್ರು ಆ ಕಬ್ಬನ್ನು ಮುಚ್ಚೋರು. ಯಾವ್ದೋ ಇದಾಗಿತ್ತಂದ್ರೆ ಅಲ್ಲೇ ಒಂದು 10-20 ಬೀಜ ಹಾಕಿ ಸಿಗ್ತದೆ. ಈ ರೀತಿ ಮಾಡಿ ಪರ್ಲ ನಾನು ಹೇಳ್ತೇನೆ, ಒಂದು ದಿನದಲ್ಲಿ 3 ಎಕರೆಗಿಂತ ಜಾಸ್ತಿ ಬಿತ್ತನೆ ಆಯ್ತು. ಓಹೋ, 1 ಎಕರೆ ಬಿತ್ತನೆ ಮಾಡಬೇಕಾದ್ರೆ ಎಷ್ಟು ಆಳುಗಳು ಬೇಕು, ಏನು ವ್ಯವಸ್ಥೆ, ತುಂಬಾ ಕಷ್ಟ ಆಯ್ತು. ಸರ್ ಆಯ್ತು, ನಮ್ ತಂದೆ ಆದವ್ರು 1 ಎಕರೆ ಮಾಡಬೇಕು ಅಂತಂದ್ರೆ 10 ಮಾಡಿ ಹೆಣ್ಣು ಆಳುಗಳು ಬೇಕು. ಈ ಕಬ್ಬು ಕಟ್ ಮಾಡಿ ಬೀಜ ರೆಡಿ ಮಾಡ್ಲಿಕ್ಕೆ ಅಂತ ಯಾವ್ದಿದ್ರು ಮಾಡ್ಲೇಬೇಕು, ಅದು ಒಂದು ಕಡೆ. ಬಟ್ ಈಗ ಬೀಜ ಹಾಕ್ಲಿಕ್ಕೆ 10 ಮಾಡಬೇಕು, ಇದು ಸರಿಯಾಗ್ಬಿಡ್ತು. 3 ಎಕರೆ ಮುಗಿದ ಬಿಡದೆ ಮಾಡಿದೆ, ಅದೇ 1 ಎಕರೆ 4.5 ಎಕರೆ ಇದು ಮಾಡಿದೆ ಬಿತ್ತನೆ. ಅದಕ್ಕಿಂತ ಮೇಲೆ ಏನ್ ಮಾಡಿದೆ ಕಲ್ಲಾರ, ಗೊಬ್ಬರ ಹಾಕಬೇಕು ಅದಕ್ಕೆ. ಹೌದು, ಇದರಿಂದ ಗೊಬ್ಬರ ಹಾಕಿದ್ವಿ, ಅದಕ್ಕೂ ಜಾಸ್ತಿ ಆಗ್ತದೆ ಆಗ್ತದೆ. ಗೊಬ್ಬರ ಹಾಕಿ ಗೊಬ್ಬರ ಮಾಡಿದ್ರೆ ಅದೇ ಸಾಲಿನಲ್ಲಿ ಅದೇ 5 ಫೀಟ್ ಒಂದು ಅಲ್ಲ, ಕಬ್ಬಿಣ ಸಾಲಿಂದ ಸಾಲಿ ಅಂತ 5 ಫೀಟ್ ಅಂದ್ರೆ ಮೊದಲು 10 ತೆಗ್ಗಿನ ಮೊದಲು ಬೋದ್ ಹಾಕಿದ್ವಿ, ಬೋದ್ ಬಿಡೋದು, ಬೋದ್ ಬಿಡೋದು, ಬೋದ್ ನಿರ್ಮಾಣ ಆಗ್ತದೆ. ಆ ತೆಗ್ಗಿನಲ್ಲಿ ಗೊಬ್ಬರ ಹಾಕ್ಬಿಡೋದು. ನಾನೊಬ್ಬ ಮನುಷ್ಯ ಕೂತ್ ಬಿಟ್ಟಿರ್ತಾರೆ, ಅವನಿಗೂ ಕಷ್ಟ ಅಲ್ಲ, ನೋಡಿದ್ರೆ 2 ಕಾಲದಿಂದ ನಮ್ಗೆ ಎಷ್ಟು ಬೇಕು ಒಂದ್ ಎಕರೆಗೆ ಏನ್ ರೆಕಮೆಂಡ್ ಮಾಡಿದ್ರೆ ಅದ್ರ ಪ್ರಕಾರ ಚೀಲ ಇಟ್ಕೊಳ್ಳೋದು, ಕಣ್ಣಿ ಹಾಕೊಂಡು ಹೋಗ್ಬಿಡ್ತಾರೆ, ಆ ಪೇಪರ್ ಹಾಕ್ಬಿಡುದು, ಕಣ್ಣಿ ಹಾಕೊಂಡು ಬಿಟ್ಟರೆ ಗೊಬ್ಬರ ಮುಗಿದೋಗ್ಬಿಡ್ತು. ಈ ರೀತಿ ಮಾಡಿದ್ಮೇಲೆ ನನಗೇನ್ ಅನಿಸ್ತು, ಇದ್ರೊಳಗಡೆ ಅಲ್ಲದ ಬೀಜನ ಇಟ್ಕೊಳ್ಬಹುದು. ಹೌದು, ಎಲ್ಲ ಕೊಂಬ ಮುಳುಗಿರ್ತಾರೆ, ಮೇಲೆ ಕೂಡ್ತಾರ ಹಾಕೋ ತಗೊಂಡ್ಬಿಡ್ತಾರೆ, ಅಂದ್ರೆ ಅರಿಶಿಣ ಅದ್ರ ಹಂಗೆ ಹಾಕೊಳ್ತಾನೆ ಹಾಕೊಂಡು ಹೋಗ್ಬಿಡಿ. ಇನ್ನೊಂದೇನಾಗುತ್ತೆ, ರೈತರು ಬಹಳ ಜನ ಬಂದು ನೋಡ್ತಾ ಇದ್ರು ಈ ಕಬ್ಬಿನ ಅಂತರ ಹೆಂಗ್ ಮೇಂಟೈನ್ ಮಾಡೋದು, ಅದು ಮುಖ್ಯವಾಗಿರ್ತಕ್ಕಂಥದ್ದು, ಅಂತರವನ್ನು ಕಾಪಾಡಬೇಕಲ್ಲ, ಕಾಪಾಡ್ಕೊಳ್ಳೋದು. ಈ ಕೆಲವು ರೈತರು ಜೋಡ್ ಕಬ್ಬು ಬಿತ್ತಾರೆ, ಕೆಲವು ರೈತರು ಕಬ್ಬಿನ ತುದಿ ತುದಿ ಹೆಚ್ಚು ಬಿತ್ತಾರೆ, ಕೆಲವರು ಒಂದು ಕಬ್ಬಿನ ಇನ್ನೊಂದು ಕಬ್ಬಿಗೆ 4 ಇಂಚು 6 ಇಂಚು ದೂರ ಇರಬೇಕು ಅಂತ ಬಿತ್ತಾರೆ, ಅಂತರವನ್ನು ಕಾಪಾಡ್ಕೊಂಡು ಇದು ಹೆಂಗು ಮಾಡ್ಲಿಕ್ಕಾಗತ್ತಂದ್ರೆ ನಾನು ಕೂತಲು 2 ಕಬ್ಬು ಒಮ್ಮೆ ಹಿಡಿದು ಬಿಟ್ರೆ ಜೋಡಿ ಕಬ್ಬು ಆಯ್ತು. ಬಹಳ ಸುಲಭ, ಈಗ ನೋಡ್ಕೊಂಡು ಬಿಟ್ರೆ ಜೋಡಿ ಕಬ್ಬು ಆಯ್ತು. ಇಮಿಡಿಯೇಟ್ ಫಾಸ್ಟ್ ಬಿಟ್ಕೊತಿಬಿಡುದು, ಕಾಣಿಸ್ತದೆ ಕಬ್ಬು ಎಷ್ಟು ಅಂತರ ಬೀಳುತ್ತದೆ ಅಂತ ನೋಡಿದ್ರೆ ಸಾವಕಾಶ ಬಿಟ್ರೆ ಸ್ವಲ್ಪ ಅಂತರ ಆಗುತ್ತೆ. ಟ್ರ್ಯಾಕ್ಟರ್ ಸ್ಪೀಡ್ ಅನ್ನು ಮೇಂಟೈನ್ ಮಾಡಬೇಕು, ಅದು ಮುಖ್ಯ. ಆಗ ಹೇಳೋದು ನಮ್ಮ ಕಬ್ಬನ್ನು ನೋಡಿಕೊಂಡು ಒಂದು ಎರಡು ಮೂರು ಸಾಲ ಅಡ್ಜಸ್ಟ್ ಮಾಡ್ಕೊಳ್ಳೋದು ಆಮೇಲೆ ಅಂತರ ಆಗ್ತದೆ. ಇದಾದ್ಮೇಲೆ ಬರೋರು ಇನ್ನೊಂದು ಏನಾಯ್ತಂದ್ರೆ ಒಂದು ಯಾವ್ದೋ ಒಂದು ಅಂತರ ಮಾಡಿದ್ಮೇಲೆ ಅದ್ರ ಬಗ್ಗೆ ವಿಚಾರ ಮಾಡ್ತಿರ್ತಾನೆ ಮನುಷ್ಯ. ಇದನ್ನು ನಾವು ಬೇರೆ ಕೆಲಸಕ್ಕೆ ಯೂಸ್ ಮಾಡಬಹುದು. ನಿಮ್ಮ ಚಲೋ ಏನಂದ್ರೆ ಎರಡು ಇರ್ತಕ್ಕ ಒಂದು ಇನ್ನೊಂದು ಏನ್ಮಾಡ ಈಗ ಕಬ್ಬು ಬಿತ್ತು ಫ್ಯಾಕ್ಟ್ರಿಗೆ ಕೋಬಿ ಕಬ್ಬು ಅಂತೀವಿ ಅಥವಾ ರೊಟ್ಟು ಅಂತೀವಿ ಅದಕ್ಕೆ ಅದಕ್ಕೆ ಗೊಬ್ಬರ ಹಾಕ್ಬೇಕು, ಮೂಲ ಗೊಬ್ಬರ ಕೊಡಬೇಕು. ಸಾಮಾನ್ಯವಾಗಿರುವಂತಹ ಪದ್ಧತಿ ಏನಂತಂದ್ರೆ ನಮ್ಮಲ್ಲಿ ರೈತರು ಬುಟ್ಟಿಯಲ್ಲಿ ಗೊಬ್ಬರ ತಗೊಂಡು ಮುಂಚೆ ಸ್ಪ್ರೆಡಿಂಗ್ ಮಾಡ್ತಾರೆ. ಸಾಲಿನಲ್ಲಿ ಚೆಂತಾರೆ, ಬಟ್ ಸಾಲಿನಲ್ಲಿ ಸ್ವಲ್ಪ ಬೀಳ್ತದೆ, ಬೀದಿ ಒಳಗಡೆ ಜಾಸ್ತಿ ಬೀಳುತ್ತೆ. ಒಂದು ಗೊಬ್ಬರ ವೇಸ್ಟ್ ಆಗ್ತದೆ. ಎರಡನೇದು ಬೀದಿಯಲ್ಲಿ ಬಿದ್ದಿರುವಂತಹ ಗೊಬ್ಬರ ಏನಾಗ್ತದೆ ಅಂತಂದ್ರೆ ಅಲ್ಲಿ ಏನು ಬೆಳೆದಿರೋದಿಲ್ಲ, ಹೂವು ಜಾಸ್ತಿ ಬೆಳೀತದೆ, ಕಸ ಗೊಬ್ಬರ ಬದ್ದದಲ್ಲಿ ಬಿದ್ದಿರ್ತದೆ. ಆ ಕಸ ತೆಗಿಲಿಕ್ಕೆ ಮತ್ತೆ ನಾವು ಖರ್ಚು ಮಾಡಬಹುದು. ಇದಷ್ಟೇ ಸಾವಿರ ಗೊಬ್ಬರ ಎಷ್ಟು ಬೇಕು ಅಷ್ಟೇ ಗೊಬ್ಬರ. ನನ್ನ ತಂದೆ ಹೇಳ್ತಾ ಇದ್ರು ಅವರು 9 ಚೀಲ 10 ಚೀಲ ಹಾಕುವಂತ ಗೊಬ್ಬರ ಎಲ್ಲ 4 ಚೀಲದಲ್ಲಿ ಗೊಬ್ಬರ ಹಾಕ್ಬಿಟ್ಟೆ ಸಾಕಾಗ್ತದೆ. ಅದು 4 ಚೀಲ ಗೊಬ್ಬರ ಉಳಿತು ಉಳಿತಾಯ್ತಾ. ಉದ್ಯೋಗಗಳಲ್ಲಿ ತಿಳಿದವರಲ್ಲಿ ಏನಾಯ್ತು ಅಂತಂದ್ರೆ ಕೃಷಿ ಒಳಗೆ ಲಾಭದಾಯಕ ಮಾಡ್ಕೊಳ್ಬೇಕು ಅಂತಂದ್ರೆ ಉತ್ಪನ್ನ ಖರ್ಚು ಕಡಿಮೆ ಮಾಡಬೇಕು, ಬಹಳಷ್ಟು ಪ್ರೊಡಕ್ಷನ್ ಕಡಿಮೆ ಆಗಬೇಕು. ಅದರಲ್ಲಿ ಗೊಬ್ಬರ ಬಹಳ ಮುಖ್ಯವಾಗಿರುವಂತಹ ಮೇಜರ್ ಖರ್ಚು. ಇಲ್ಲಿ ಅರ್ಧ ನಾವು ಓಡಿಸ್ತೀವಿ ಅಂತಂದ್ರೆ ನಮ್ಗಿದ್ದಾಗಿದೆ. ಈ ರೀತಿ 2 ದಿನದಲ್ಲಿ ನಾವು 11 ಎಕರೆ ಅರ್ಧದಲ್ಲಿ 1 ದಿನಕ್ಕೆ 6 ಎಕರೆ ಎರಡರಲ್ಲಿ 12 ಎಕರೆ 12 ಎಕರೆ ಆಯ್ತು. ಮತ್ತೆ ಎಷ್ಟು ಟೈಮ್ ಆಗುತ್ತೆ ಅಲ್ಲಿ ಮಾಡುವಂತ ಸಮಯದೊಳಗೆ ಕೇರಳ ಬೋನ್ ಬಿಟ್ಟಿದ್ವಿ, ಇನ್ನೂ ಸ್ವಲ್ಪ ಅಲ್ಲಿ ತೆಗ್ದು ಆಗಬೇಕಾಗಿತ್ತು ಅಂತ ತಲೆಗಳು ಬಂತು. ಅದಕ್ಕೆ ಏನು ವಿಷಯ ಪಡೆದುಕೊಂಡು ಮುಂದೆ ಮಟ್ಟ ಕಲಿದೆ ಆ ಫೋನ್ಗೆ ಒಂದು ಮೇಲೆ ಕಾರು ಅಂತಿದೆ ಅಥವಾ ಹಣ್ಣು ಅಂತಿದೆ. ಒಂದು ಹಳ್ಳಿ ಮೇಲೆ ಮುಂದೆ ಕೂಡಿಸಿದ್ವಿ ಅಂತಂದ್ರೆ ಅದು ಸ್ವಲ್ಪ ಮಣ್ಣನ್ನು ಸರಿಸ್ಕೊಂಡು ಹೋಗ್ತದೆ, ಇನ್ನೂ ಸ್ವಲ್ಪ ಬೋಧ ಆಗ್ಬಿಡ್ತದೆ. ಜೋಡಣೆ ಎರಡು ಮೆಟ್ ಇರ್ತದೆ, ನಟ್ಟು ಬಿಟ್ಟು ಫಿಟ್ ಮಾಡಿದ್ರೆ ಫಿಟ್ ಆಗ್ಬಿಡುತ್ತೆ. ನಾನು ಕಬ್ಬು ಪಟ್ಟಿ ಕೂಡಿಸಿದ್ದೆ. ಆ ಕಬ್ಬು ಪಟ್ಟಿ ಏನಾಯ್ತು, ಕೆಲವೊಂದು ಕಡೆ ಈ ಕಾಳು ಭತ್ತ ತೆಗೆದು ಕಬ್ಬು ಹಾಕ್ತಾರೆ, ಅದೇ ಬೇರೆ ಯಾರು ಬೆಳೆ ತೆಗೆದು ಕಬ್ಬು ಹಾಕ್ತಾರೆ, ಪೂರ್ಣ ಹೊಲ ಸ್ವಚ್ಛ ಆಗಿರೋದಿಲ್ಲ, ಆ ಬೆಳೆ ಉಳಿಕೆ ಹಂಗೇ ಇರ್ತದೆ. ಆ ಸಮಯದಲ್ಲಿ ಬಿತ್ತಬೇಕಾಗುತ್ತೆ. ಅವಾಗ ನೀವು ಒಂದೊಂದು ಪಟ್ಟಿನ ಹಚ್ಚಿದ್ವಿ, ಅದನ್ನ ಹಾಕೊಂಡು ಹೋದಾಗ ಅದು ಜಮ ಆಗ್ಬಿಡ್ತದೆ. ಜಮ ಆಗ್ಬಿಟ್ಟು ಮಣ್ಣು ಬೀಜ ಎಲ್ಲಾನು ಹಾಕೊಂಡು ಹೋಗ್ಬಿಡ್ತದೆ. ಅದಕ್ಕೆ ನಾ ಏನ್ ವಿಚಾರ ಮಾಡಿದೆ, ಈಗ ಅಭಿವೃದ್ಧಿ ಮಾಡ್ಬೇಕಂತಂದ್ರೆ ಆ ಪಟ್ಟಿ ತೆಗೆದು ಆ ಮೇಲೆ ಕುಂಟೆ ಬರ್ತದೆ, ಕುಂಟೆ ಒಂದು ಪಟ್ಟಿ ಬರ್ತದೆ, ಕುಂಟೆ ಪಟ್ಟಿ ಅಂತ ಬರ್ತದೆ, ಅದು 3 ಇಂಚ್ 2.5 ಇಂಚ್ ಇರ್ತದೆ. ಅದನ್ನ ನಾವು ಮೌಂಡ್ ಮಾಡಿಬಿಟ್ರೆ ಹೆಚ್ಚಾಗಿ ಮಣ್ಣು ಹೊಂದ ಹಾಕೊಂಡು ಹೋಗ್ಬಿಡುತ್ತೆ. ಹೆಚ್ಚಿನ ಮಣ್ಣನ್ನು ಅಂದ್ರೆ ಸರ್ಕಾರ ಆಗೋದಿಲ್ಲ, ಕುಂಟೆ ಆಗೋದಿಲ್ಲ, ಅದನ್ನ ಮಾಡ್ಬೇಕಂತ. ಇದೊಂದು ಹೊಸ ವಿಧಾನ, ಹೊಸ ವಿಧಾನ ಅಲ್ಲ, ಅಲ್ಲಿಂದ ಅನಾನುಕೂಲದಿಂದ ನೋಡ್ಕೊಂಡು ಮಾಡುವಂತ. ಇನ್ನೊಂದು ಏನ್ ಬಂತು ಸದನದ ನಮ್ಮ ತಿಂಗಳಂತಂದ್ರೆ, ನಾವು ಇದು ಮಾಡಿರ್ತದ ಸಣ್ಣ ಟ್ರಾಕ್ಟರ್, ಮನೆ ರೈತರ ಹತ್ರ 2 ಟ್ರಾಕ್ಟರ್ ಇರುತ್ತೆ, ಒಂದು 20-25 HP ದು, ಇನ್ನೊಂದು 50-60 HP ಬಹಳ ಜನ ರೈತರು ಅಂದ್ರೆ ಸರ್ ದೊಡ್ಡ ಟ್ರಾಕ್ಟರ್ ಕಾದ್ರೆ ಚಲೋ ಆಗ್ತದೆ ಸಣ್ಣಕ್ಕಿಂತ ಸಣ್ಣದಕ್ಕೆಲ್ಲ. ಯಾಕೆ ಆ ರೀತಿ ಹೇಳಿದ್ರು ಅಂದ್ರೆ ಅವರದ್ದು ದೊಡ್ಡ ಇದನ್ನು ದೊಡ್ಡದಬೇಕು, ನಮ್ಮದು ಸಣ್ಣ ಟ್ರಾಕ್ಟರ್ ಅದೆಲ್ಲ ಗಾತ್ರದಲ್ಲಿ ದೊಡ್ಡದಾಗಬೇಕು, ಅದರ ಶೇಖರಣೆ ಮಾಡುವಂತದ್ದು ಅದೆಲ್ಲ ದೊಡ್ಡದಾಗಬಹುದು. ಅದಕ್ಕೆ ನಾನೇ ವಿಚಾರ ಮಾಡಬೇಕು, ಎರಡು 3 ದಿನಗಳಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ 4 ಕೆಲಸ ಒಂದೇ ಸಲ ಆಗ್ಬೇಕು ಒಟ್ಟಿಗೆ ಅಂದ್ರೆ ರೈತರು ಅಷ್ಟು ಟೈಮ್ ಹೊಡಬೇಕು, ಡೀಸೆಲ್ ಹೊಡಬೇಕು, ಆಯಿಲ್ ಹೊಡಬೇಕು, ಎಲ್ಲ ನಡೀಬೇಕು. ಏನು ಅಂತಂದ್ರೆ ಮೊದಲು ಬೋರ್ಡ್ ತಯಾರಾಗ್ತಾರೆ, ಎಲ್ಲ ರೆಡಿ ಆಗ್ತದೆ, ಅದಾದ್ಮೇಲೆ ಬೋರ್ಡ್ ಬಿಡ್ತಾರೆ ಒಂದ್ ಕೆಲಸ, ಬೋರ್ಡ್ ಬಿಟ್ಟರೆ ಗೊಬ್ಬರ ಹಾಕ್ಬೇಕು ಮೂರನೇ ಕೆಲಸ, ಮೂರನೇದು ಬೀಜ ಹಾಕ್ಬೇಕು ಮೂರನೇ ಕೆಲಸ, ಮೂರು ಮುಚ್ಚಬೇಕು 4 ಕೆಲಸ. ಹೌದಾ, ಅದಕ್ಕೆ ನಾನೇನು ವಿಚಾರ ಮಾಡಿದೆ, ಈ ಬೋರ್ಡ್ ಬರುವಂತದ್ದು ಏನಿರುತ್ತೆ ಟ್ರಾಕ್ಟರ್ಗೆ, ಇದನ್ನ ದೊಡ್ಡ ಟ್ರಾಕ್ಟರ್ ಮೇಲೆ ಫಿಕ್ಸ್ ಮಾಡ್ಲಿ, ಸಣ್ಣ ಟ್ರಾಕ್ಟರ್ ಮೇಲೆ ಫಿಕ್ಸ್ ಮಾಡ್ಲಿ, ಆ ಬೋರ್ಡ್ ಹಾಕೋದು, ಈ ಗೊಬ್ಬರ ಹಾಕೋದು, ಆ ಡಬ್ಬಲ್ಲಿ ಏನ್ ಮಾಡಿದ್ರೆ ನಾನು ಒಂದು ಪ್ಲಾಸ್ಟಿಕ್ ಕೂತ್ ಕೂಡಿಸಿದ್ದೀನಿ, ಎರಡು ಕೂಡಿಸ್ಬಿಡೋದು ಒಂದೇ ಡಬ್ಬಕ್ಕೆ, ಒಂದರ ಮುಂದೆ ಹೆಣ್ಣಿನಲ್ಲಿ ಏನಂತಂದ್ರೆ ಗೊಬ್ಬರ ಬೀಳ್ತದೆ, ಮಣ್ಣಿನಲ್ಲಿ ಬೀಜ ಬಿಡಿ, ಇಬ್ಬರು ಕೊಡೋದು ಅಂತಂದ್ರೆ ಅದಂತೂ ಬೋಗ ಆಗ್ತದೆ, ಬೀಜ ಆಗ್ತದೆ, ಗೊಬ್ಬರ ಆಗ್ತದೆ, ಒಂದು ಮಣ್ಣು ಮುಚ್ಕೊಂಡು ಬರ್ತದೆ. ಸಣ್ಣ ಟ್ರಾಕ್ಟರ್ಗೆ ಸಣ್ಣ ಫ್ರೇಮ್ ಇರ್ತದೆ, ದೊಡ್ಡ ಟ್ರಾಕ್ಟರ್ಗೆ ಮೈಗಿಲ್ದು 3 ಹಣ್ಣು ಇರ್ತವೆ, ಬೋಗ ಬಿಡುವಂತದ್ದು 3 ಇರ್ತವೆ. ಮಣ್ಣಿನಿಂದ ಇದು ರಿಮೂವ್ ಮಾಡ್ಬಿಡೋದು, ತೆಗೆದ್ಬಿಡೋದು, 2 ಆ ಕಡೆ 5 ಫೀಟ್ ಅಂತರ, ಎಫೆಕ್ಟ್ ಅಂತರದಲ್ಲಿ ಎರಡು ಡಬ್ಬಿಯನ್ನ ಕೂಡಿಸ್ಬೇಕಂತ ವಿಚಾರ ಮಾಡಿ. ಈ ಬೋದ್ ಬಿಡೋದ್ರ ಮೇಲೆ ಒಂದು, ಈ ಬೋದ್ ಬಿಡೋದ್ರ ಮೇಲೆ ಆ ಫ್ರೇಮ್ ಮೇಲೆ ದೊಡ್ಡ ಡಬ್ಬಿ ಮಾಡಿ ಅಲ್ಲಿ ನಾಲ್ಕು ಜನ ಕೂಡ್ಬೇಕು ಹಿಂದ್ಗಡೆ ಕೂಡ್ಲಿಕ್ಕೊಂದು ಸ್ಟ್ಯಾಂಡ್ ಮಾಡುದು ಸರಿ ಕಬ್ಬನ್ ಕಟ್ಟಿಂದ ಅದಕ್ಕೇನು ದೊಡ್ಡದಲ್ಲ. ಅಲ್ಲಿ ಮಾಡಿ ಇಲ್ಲಿಬ್ರು ಅಲ್ಲಿಬ್ರು ಒಂದೊಂದು ಡಬ್ಬಿ ಅಗಲಿಡದಾಗ ಎರಡು ಟೈಪ್, ಒಂದ್ ಬೀಜ ಒಂದ್ ಗೊಬ್ಬರ, ಒಂದ್ ಬೀಜ ಒಂದ್ ಗೊಬ್ಬರ. ಅದು ಒಂದೇ ಸಲಕ್ಕೆ ಹೋದ್ರೆ ಎರಡು ಸಾಲ ಮುಗಿದ್ ಬಿಡ್ತದೆ. ಬೋಳ ಹಾಕೋದಾಗ ಬಿಡ್ತದೆ, ಬೀಜ ಹಾಕೋದಾಗತ್ತೆ, ಗೊಬ್ಬರ ಹಾಕೋದಾಗತ್ತೆ, ಹಿಂದೆ ಮಣ್ಣು ಮುಚ್ಚೋದಾಗ್ಬಿಡುತ್ತೆ. ನಾನು ಬರೋ ಹಂತದಲ್ಲಿ ನೆಕ್ಸ್ಟ್ ನಮ್ಮ ಉಳ್ಳಾಗಡ್ಡಿ ಹಾಕಿದ್ರೆ ಉಳ್ಳಾಗಡ್ಡಿ ತೆಗೆದ ಮೇಲೆ ಇದನ್ನು ಪ್ರಯೋಗ ಮಾಡಿ ಕಬ್ಬು ಹಾಕ್ಬೇಕಂತ ಬರ್ತಲ್ಲ, ಅವಾಗ ದೊಡ್ಡ ಟ್ರ್ಯಾಕ್ಟರ್ಗೆ ಹಾಕಿ ನಮ್ಮಲ್ಲಿ ಆಡೋದಂತ ಹೇಳಲ್ಲ, ಹಾಕ್ಬಿಟ್ರೆ ನಾಲ್ಕು ಕೆಲಸ ಒಟ್ಟಿಗೆ ಆಗ್ಬಿಡ್ತದೆ. ಒಳ್ಳೆ ಆಲೋಚನೆ. ಈಗ ರಜನ್ ಕುಲಕರ್ಣಿ ಅವರೇ, ನಮ್ಮೊಂದು ಮಾತು ಇದೆ, ಯಾವುದು ಕೂಡ ಲಾಭ ಲ್ಯಾಂಡ್ಗೆ ಬರಬೇಕು. ಇದು ಹೊಲದಲ್ಲೇ ಸೃಷ್ಟಿಯಾಗಿರತಕ್ಕಂತ ಒಂದು ವಿನೂತನವಾಗಿರತಕ್ಕಂತ ಕೂರಿಗೆ ಯಂತ್ರ. ಇಂಥ ಒಂದು ಯಂತ್ರದ ಆವಿಷ್ಕಾರ ಆದ ಮೇಲೆ ರೈತರ ಪ್ರತಿಕ್ರಿಯೆ ಹೇಗಿತ್ತು? ಜನ ಬಂದು ನೋಡಿದ್ರು, ನಾವು ಕೂಡ ಇದನ್ನು ಅಳವಡಿಸಿಕೊಳ್ತೇವೆ ಅಂತ ಹೇಳ್ಕೊಂಡು ಯಾರಾದ್ರೂ ಮುಂದೆ ಬಂದಿದ್ದಾರೆ, ಹೇಗೆ ಅನುಭವ ಏನಿತ್ತು? ನನ್ನ ಮಾಧ್ಯಮದ ಮಿತ್ರರು ಹೇಳಿದ್ದಾರೆ, ಪ್ರತಿಯೊಂದು ಸಂಬಂಧದಲ್ಲಿ ಬೆಳೆದಂತ ಎಲ್ಲರ ಗೆಳೆಯರಿರುವಂತವ್ರು ನಾವು ಮಾಡಿದ ಅಂತ ಅವರು ಹೇಳಿದ ಮೇಲೆ ಅವರವ್ರ ಪತ್ರಿಕೆಯೊಳಗೆ ಎಲ್ಲರೂ ಅದು ಒಂದು ಜಾಲತಾಣ ಮಾಧ್ಯಮಗಳ ಎಲ್ಲರಲ್ಲಿ ಬಂತು, ಜಾಲತಾಣದಲ್ಲಿ ಬಂತು, ಪೇಪರ್ನಲ್ಲಿ ಬಂತು, ಎಲ್ಲ ಕಡೆ ನ್ಯೂಸ್ ಪೇಪರ್ನಲ್ಲಿ ಬಂತು. ಬಂದ ಮೇಲೆ ಸಾಕಷ್ಟು ಜನ ಫೋನ್ಗಳನ್ನು ಮಾಡಿದ್ರು, ಇಲ್ರಿ ಇದು ಬಹಳ ಚಲೋ ಮಾಡಿರಿ, ಬಹಳ ಅನುಕೂಲ. ಯಾರು ಈ ಸೋಷಿಯಲ್ ಮೀಡಿಯಾದಿಂದ ತೋರಿದ್ರು ವಿಡಿಯೋ ಇತ್ತು, ವಿಡಿಯೋ ತೋರಿದ್ರೆ ಅಷ್ಟು ದೊಡ್ಡ ಸಿಗ್ಲಿಲ್ಲ, ಪೇಪರ್ ನ ಬರೀ ನೋಡಿ ಮನೆಯಲ್ಲಿ ಬರೀ ಫೋಟೋ ಅಲ್ಲೇನು ಕ್ಲಿಯರ್ ಕಾಣಿಸುತ್ತೆ. ಅವರು ಸರ್ ಇದು ನಮ್ಗೆ ಏನು ಕಾಣಿಸಲಾಗದೆ, ನಮ್ಗೆ ಏನು ಕ್ಲಿಯರ್ ಆಗಿದೆ, ಇದನ್ನು ಹೇಗೆ ಮಾಡಿರಿ? ಅದಕ್ಕೆ ಅವ್ರು ಏನ್ ಹೇಳ್ತಿದ್ದೆ, ನಾವೊಂದು ವಾಟ್ಸಪ್ ನಂಬರ್ ಇದ್ರೆ ಹಾಯ್ ಅಂತ ನಮ್ಗೆ ಮೆಸೇಜ್ ಕಳಿಸ್ರಿ, ನಾನು ವಿಡಿಯೋ ಕಳಿಸ್ತೇನೆ. ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹತ್ತು ಜನ ಬಂದು ನೋಡಿದ್ದಾರೆ, ಆಮೇಲೆ ಕೇಳಿದ್ದಾರೆ, ಬಹಳಷ್ಟು ಜನರಿಗೆ ವಾಟ್ಸ್ಆಪ್ ಕಳಿಸಿದ್ರು ನಾನು ಬೇರೆ ಬೇರೆ ಅಂದ್ರೆ. ಅಂದ್ರೆ ಬಹಳ ಜನ ಏನ್ ಕೇಳ್ತಾರೆ ನನಗೆ, ಸರ್ ನಮ್ಗೆ ಬೇಕಾಗಿದ್ದನ್ನು ಮಾಡಿಕೊಡ್ತೇನೆ, ಬಿಜಾಪುರ ಡಿಸ್ಟಿಕ್ ಇಂದ, ಬೆಳಗಾವಿ ಡಿಸ್ಟಿಕ್ ಇಂದ, ನಮ್ಮಲ್ಲಾದ್ರೂ ಮಾಡಿದ್ದಾರೆ, ದೂರ ಬೆಳಗಾವಿ ಆ ಕಡೆಯಿಂದೆಲ್ಲ ರೈತರು ಮಾಡಿದ್ದಾರೆ. ಅವ್ರು ನಾನು ಹೇಳಿದೆ, ನಾನು ಮಾಡಿಕೊಡ್ತೇನೆ, ನಿಮ್ ಯಾವ ಟ್ರ್ಯಾಕ್ಟರ್ ಅಂತ ಹೇಳಿದ್ರೆ ಫೋಟೋ ತೆಗೆದ್ರೆ ಮಾಡಿಕೊಡ್ತೇನೆ. ನಾನು ನಮ್ಮ ಊರಲ್ಲಿ ಬೇರೆ ಡಿಸ್ಟಿಕ್ ಹುಮ್ನಾಬಾದ್ ತಾಲೂಕು ಅಥವಾ ಚಿಡಗುಪ್ಪ ತಾಲೂಕು ಮೊತ್ತಂಗಿಯಲ್ಲಿ ಮಾಡಿರುವಂತಹ ಒಂದು ಮಷೀನ್ ಅನ್ನ ನೀವು ಬೆಳಗಾವಿ ಅಥವಾ ಮೊದಲು ಜಮ್ಮು ಕಾಶ್ಮೀರ ಬಿಜಾಪುರಕ್ಕೆ ಹೋಗ್ಬೇಕಂದ್ರೆ ಒಳ್ಳೆ ಸಾವಿರಕ್ಕಿಂತ ನಿಮ್ಗೆ ಒಳ್ಳೆ ಖರ್ಚಾಗ್ಬಿಡುತ್ತೆ. ಖರ್ಚು ಮಾಡಲಾಗುತ್ತದೆ. ಅದಕ್ಕೆ ನೀವು ಮಾಡ್ರೆ ಈ ಮಾಡಿಟ್ಟುಕೊಂಡು ನಿಮ್ಮಲ್ಲಿ ಮಾಡಿರುವ ಮೂರು ಯಾರಿದ್ದಾನೆ ಅವ್ರು ತೋರಿಸ್ರಿ. ಅವ್ರು ಮಾಡುವಂತ ಸಮಯದಲ್ಲಿ ಏನು ಡೌಟ್ ಬಂದ್ರೆ ನನಗೆ ಕೇಳಿ ನಾನು ಅವ್ನ ಡೌಟ್ ಅನ್ನ ಕ್ಲಾರಿಫೈ ಮಾಡಿದ್ದೆ. ನಿಮ್ಮನ್ನ ನೀವು ಮಾಡಿಕೊಡ್ರಿ. ಇದು ಸಲಹೆ ಮಾಡಬೇಕಲ್ಲ. ಅವ್ರು ಕಷ್ಟ ಆಗ್ತದೆ, ಕಷ್ಟ ಆದ್ರೆ ಕಷ್ಟ ಆಗುತ್ತೆ. ಈ ರೀತಿಯ ಒಂದು ಹೊಸ ಆವಿಷ್ಕಾರ ಒಂದು ರೀತಿಯಲ್ಲಿ ಲಾಭದಾಯಕವಾಗಿರ್ತಕ್ಕಂಥದ್ದು, ರೈತೋಪಯೋಗಿ ಆಗಿರ್ತಕ್ಕಂಥದ್ದು. ಕೃಷಿ ಇಲಾಖೆಯವರು ಈ ಬಗ್ಗೆ ಏನಾದ್ರೂ ಗಮನ ಹರಿಸಿ ಅವರು ಏನಾದ್ರೂ ಆಸಕ್ತಿ ತೋರಿಸಿದ್ದಾರೆ? ಮಾತಾಡಿದ್ರು ಸರ್, ಬರ್ತಾರೆ ಹೊರಗೆ ಬಂದು ನೋಡ್ತೀವಿ ಅಂತ ಹೇಳಿದ್ರು. ಇವತ್ತು ಬಂದ್ರೆ ಆಗ್ಬೋದು. ಆಮೇಲೆ ಅವರು ಮತ್ತೆ ಸಂಶೋಧನಾ ಕೇಂದ್ರದವರು ವಿಚಾರ ಮಾಡಿ ಅದರ ಬಗ್ಗೆ ಏನಾದರೂ ರೈತರು ಒಂದು ತೋರಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ರೆ, ಡೆಮೋನ್ಸ್ಟ್ರೇಷನ್ ಟೈಪ್ ಮಾಡಿದ್ರೆ ಅವರು ಅದಕ್ಕೆ ನನ್ನ ಒಂದು ಜ್ಞಾನದ ಪ್ರಕಾರ ನಾನು ಮಾಡಿದ್ದೀನಿ. ಹೆಚ್ಚಿನ ಒಂದು ಅದಕ್ಕೆ ಸೇರಿಸಿ ಅದಕ್ಕೆ ಇವನೇನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ, ಅಂತ ಹೇಳಲಿಕ್ಕೆ ಸಾಧ್ಯ ಇದ್ರೆ ನನಗೆ ಬಹಳ ಖುಷಿ ಆಗ್ತದೆ. ಅದು ಮಾಡಿದಂತ ಒಂದು ಹೊಸ ಆವಿಷ್ಕಾರ. ಅದಕ್ಕೆ ಏನಾದ್ರೂ ನೀವು ಪಟ್ಟುಕಾರರು ಅನುಭವಂತ ಒಂದು ಹೆಸರನ್ನು ಏನಾದ್ರೂ ಪಡೆಯಲಿಕ್ಕೆ ಪ್ರಯತ್ನ ಮಾಡಿದ್ರೆ ನನಗೆ ತೆಗೆಯುವ ನೀರು ಬರಲಿಲ್ಲ. ಅದಕ್ಕೆ ನಾವು ಕಬ್ಬು ಅರಿಶಿನ ಎಲ್ಲ ಬಿತ್ತುವಂತ ಕೂಡ ಹೆಸರು ಪೇಟೆಂಟ್ ತಗೊಂಡ್ರಿ, ಪೇಟೆಂಟ್ ತಗೊಂಡ್ರೆ ನಂಗೆ ರೂಪಾಯಿ ರೈತರ ಸಮಸ್ಯೆ ಸಲಹೆ ಮಾಡುವಂತದ್ದು ಪೇಟೆಂಟ್ ತಗೊಂಡು ನನಗನ್ನು ನೋಡೋದಿಲ್ಲ. ರೈತರವರು ಒಳ್ಳೆಯವರು ಮಾಡ್ಕೊಂಡ್ರೆ ನಾವು ಬಹಳ ಖುಷಿ ಆಗ್ಬಿಡ್ತೇವೆ. ಆವಿಷ್ಕಾರ ಮಾಡಿದ್ದಂತದ್ದು ಮಾಡಬಾರ್ದಂತ ಪ್ರಸರಿಸಲಿ ಅಂತ ಪ್ರಸರಿಸಲಿ ರೈತರು ಉಪಯೋಗ ಮಾಡಿಕೊಂಡ್ರೆ ಅವ್ರು ಅನುಕೂಲ ಅಷ್ಟು ಖುಷಿ ಆಗ್ಬೇಕು. ಅದೇ ದೊಡ್ಡ ಪೇಟೆಂಟ್. ಹೌದು, ಈಗ ರೈತರಿಗೆ ಕೆಲವರಿಗೆ ಆಸಕ್ತಿ ಇರ್ತದೆ. ಸಂದರ್ಶನದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರೆ ಇಲ್ಲ ನಮ್ಗೆ ಹೋಗಿಕೆಯನ್ನು ನೋಡಬೇಕು ಬಂದು ಮತ್ತೆ ಅದಕ್ಕೆ ಎಲ್ಲಷ್ಟು ಮಾಹಿತಿ ಪಡ್ಕೊಳ್ಬೇಕು ಅಂತ ಇದ್ರೆ ಅವರಿಗೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಕೊಡ್ತಾರೆ? ಸರಿ ಸರ್, 9901-360-360-365-365. ರೈತರು ಗಮನಿಸಿ ರಾಜೇಂದ್ರ ಕುಲಕರ್ಣಿ ಅವರನ್ನ ಈ ಬಗ್ಗೆ ಮಾಹಿತಿಯನ್ನು ಪಡೆಯಲಿಕ್ಕೆ ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 9901-361-36 0-3-6-5 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಬಹುದು. ಸಮಯದ ಏನಾದ್ರು ನಿಗದಿಪಡಿಸ್ತೀವಿ, ಯಾವಾಗೂ ಮಾತಾಡಲಿ. ಯಾಕಂದ್ರೆ ನಾನು ಅಂತಪ್ಪರ ವಿಶೇಷವಾಗಿರುವಂತಹ ಕೆಲಸ ಇರೋದಿಲ್ಲ. ಯಾವಾಗ ಅವರು ಫೋನ್ ಮಾಡಿದ್ರು ನಾನು ಮಾತಾಡ್ತೇನೆ. ರಾತ್ರಿ 10 ಗಂಟೆ ಬೇಡ. ಅಂತ ಒಂದು ಒಳ್ಳೆ ಆವಿಷ್ಕಾರವನ್ನು ಮಾಡಿದ್ವಿ. ಅಂತಪ್ಪ ವರ್ಗಕ್ಕೆ ನನ್ನ ಕೈಯಿಂದ ಇಷ್ಟಾದ್ರೂ ಮಾಡ್ಲಿಕ್ಕೆ ಆಯ್ತು ಅನ್ನೋ ಒಂದು ತೃಪ್ತ ಭಾವನೆ ಇದೆ ನನಗೆ. ಇಷ್ಟು ಜನ ನನಗೆ ಮಾಡ್ಲಿಕ್ಕೆ ಆಯ್ತಲ್ಲಪ್ಪ, ದೇವ್ರು ನನಗೆ ಪ್ರೇರಣೆ ಕೊಟ್ಟ. ನನ್ನ ಕಡೆಯಿಂದ ಮಾಡಿಸಿದ್ದಾನೆ, ಮಾತೇನೆ ತಂದವರು ತಂದವರು ಆ ದೇವರವ್ರ ಮುಖಾಂತರ ನನಗೆ ಮಾಡಿಸಿದ್ದಾನೆ. ದೇವರನ್ನು ನಂಬಬಹುದು. ಎಲ್ಲ ರೈತಾಪಿ ವರ್ಗದವರು ದೇವರ ಮೇಲೆ, ಪ್ರಕೃತಿ ದೇವತೆ ಮೇಲೆ ಬಹಳಷ್ಟು ಭಕ್ತಿ ಇಟ್ಟುಕೊಂಡು ಕೆಲಸ ಮಾಡ್ತಾರೆ. ದೇವರ ಮೇಲೆ ಮಾಡಿಸಿದ್ದಾನೆ. ಇನ್ನೊಬ್ಬರು ಜನಗಳಲ್ಲಿ ಏನು ಮಾಡ್ತೀನಿ, ಕೆಲವು ರೈತರು ಫೋನ್ ಮಾಡಿದ್ರು, ಸರ್ ಇದು ರಾಶಿ ಮಾಡುವಂತದ್ದು ಏನಾದ್ರು ಹೊಸದು ಮಾಡ್ರಿ ಸರ್, ನಮ್ಗೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಅವರವ್ರ ಸಮಸ್ಯೆಗಳು ಹೇಳ್ಕೊಂಡ್ರು. ನಂಗೆ ಆಯ್ತು, ಬರೋ ದಿನಗಳಲ್ಲಿ ಮಾಡೋಣ, ಬರ್ರಿ ಮಾತಾಡೋಣ, ಡಿಸ್ಕಸ್ ಮಾಡೋಣ, ಒಂದು ಫೋರಂ ಮಾಡೋಣ, ಮಾತಾಡೋಣ ಅಂತ ಹೇಳೋಣ ನಾನು. ಅದಕ್ಕೆ ನಾನು ಆಕಾಶವಾಣಿ ಮುಖಾಂತರ ಈ ಸಂದರ್ಶನ ಕೇಳ್ತಾ ಇರುವಂತವರಿಗೆ, ನೀವು ಫೋನ್ ಮಾಡ್ರಿ ಅಥವಾ ನಾನು ಊರಿಗೆ ಬರ್ತೇನೆ ಅಂತಂದ್ರು, ನೀವು ಫೋನ್ ಮಾಡಿ ಹೇಳಿದ್ರೆ ನಾನು ಗುರುಗಳಿಗೆ ಬರ್ತೇನೆ, ಊರಲ್ಲಿ ಬರ್ತಾ ಇರ್ತೇನೆ. ಹೇಳಿದ್ರೆ ನಿಮ್ಗೆ ನಾನು ತೋರಿಸುವಂತ ಒಂದು ವ್ಯವಸ್ಥೆ ನಾನು ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೇದು ರಾಜೇಂದ್ರ ಕುಲಕರ್ಣಿಯವರು, ಯಾಕಂದ್ರೆ ಅನುಭವ ಬಹಳ ಮುಖ್ಯ ಆಗಿರ್ತದೆ. ಅನುಭವ ಅನೇಕ ಪಾಠಗಳನ್ನ ಕಲಿಸ್ತವೆ ಅಂತ. ಒಬ್ಬ ರೈತನಿಗೂ ಕೂಡ ತಾನು ತಲಾಂತರಿಂದ ಸಂಪ್ರದಾಯಬದ್ಧವಾದಂತಹ ಕೃಷಿಯನ್ನು ಮಾಡ್ತಾ ಮಾಡ್ತಾ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾನೆ. ಎದುರಿಸ್ತಾ ಇರುವಾಗಲೇ ಅವನ ಸಮಸ್ಯೆಗೆ ಪರಿಹಾರ ನೋಡಿ ಬರ್ತಾ ಇದೆ. ನೀವಾದ್ರೆ ತಾಂತ್ರಿಕವಾಗಿ ಬಹಳಷ್ಟು ಎತ್ತರದಲ್ಲಿದ್ದೀರಿ. ವೈಜ್ಞಾನಿಕ ನೆಲೆಗಟ್ಟನ್ನು ಹೆಚ್ಚು ಅರ್ಥೈಸಿಕೊಂಡವರು. ಹೊಲದ ಸಮಸ್ಯೆನ ಗೊತ್ತು, ತಾಂತ್ರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ತಿಳ್ಕೊಂಡಿರುವ ಕಾರಣ ಈ ರೀತಿ ಒಂದು ಕೂಳಿಗೆ ಯಂತ್ರವನ್ನ ಅಭಿವೃದ್ಧಿ ಪಡಿಸುವುದರ ಮೂಲಕ ರೈತಾಪಿ ವರ್ಗಕ್ಕೆ ದೊಡ್ಡ ಒಂದು ಉಪಕಾರ ಅಂತಲೇ ಹೇಳಬಹುದು. ಅಂತ ಇನ್ನೊಂದು ಏನಂತಂದ್ರೆ, ಬರೀ ಕಬ್ಬು ಅಂದ್ರೆ ಅಂತಲ್ಲ, ತೊಗರಿ ಬಿತ್ಲಿ, ಉದ್ದು ಬಿತ್ಲಿ, ಸೋಯಾ ಬಿತ್ಲಿ, ಯಾವುದೇ ಬಿತ್ತಲಿ, ಮೇಲ್ಗೊಬ್ಬರ ಕೊಡುವಂತದ್ದಿದ್ರೆ ಇದರಿಂದ ಮೇಲ್ಗೊಬ್ಬರ ಕೊಡಬಹುದು. ಏನು ಸಮಸ್ಯೆ ಇಲ್ಲ, ಗೊಬ್ಬರ ಉಳಿತಾಯ ಆಗ್ತದೆ, ಸರಿಯಾಗಿ ಬೆಳೆಗೆ ಸಿಗ್ತದೆ. ಅಂದ್ರೆ ರೈತಾಪಿ ವರ್ಗಕ್ಕೆ ಬಹುಪಯೋಗಿಯಾಗಿರ್ತಕ್ಕಂಥ ಯಂತ್ರ ಕೇವಲ ಬಿತ್ತನೆಗೆ ಮಾತ್ರ ಅಲ್ಲ ಅನ್ನೋದನ್ನು ಕೂಡ ಸಾಬೀತುಪಡಿಸಿದೆ. ಅಂದ್ರೆ ನೀವು ಆರಂಭದಲ್ಲಿ ಮಾಡಿರೋದು ಬಿತ್ತನೆಗೆ ಅಂತ, ಬಿತ್ತನೆ ನಂತರ ಮುಂದೆ ಅನ್ನುವಂತ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಗೊಬ್ಬರವನ್ನು ಹಾಕ್ಲಿಕ್ಕೆ, ಆ ಮಣ್ಣನ್ನು ಒತ್ತಟ್ಟು ಮಾಡಿ ಅದರ ಮೇಲೆ ಹಾಕ್ಲಿಕ್ಕೆ, ಎಲ್ಲದಕ್ಕೂ ಒಂದು ಅನುಕೂಲ ಆಗುವ ಹಾಗೆ ಇದನ್ನು ಬಹುಪಯೋಗಿ ಯಂತ್ರವನ್ನಾಗಿ ಪರಿವರ್ತಿಸಿದಿರಿ. ಮುಂದಿನ ದಿನಗಳಲ್ಲಿ ರೈತರಿಗೆ ಇನ್ನಷ್ಟು ವರದಾನ ಆಗುವಂತಹ ಯಂತ್ರ ಆವಿಷ್ಕಾರ ನಮ್ಮ ಕೈಯಲ್ಲಿ ಮೂಡಿ ಬರಲಿ ಅಂತ ಆಶಿಸ್ತ ರೈತಾಪಿ ವರ್ಗದ ಜೊತೆ ಈ ರೀತಿಯ ಕೊಡುಗೆ ಯಂತ್ರದ ಬಗ್ಗೆ ಬಹಳ ಗೌರವವಾದಂತಹ ಮಾಹಿತಿಯನ್ನು ಹಂಚಿಕೊಂಡದ್ದಕ್ಕಾಗಿ ನಮ್ಮ ಕಾರ್ಯದ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಕಂಡಿಡಿದಕ್ಕೆ, ಸಮಸ್ಯೆ ನೀಡಿದ್ದಕ್ಕೆ ಆಕಾಶವಾಣಿಗೂ ಮತ್ತೆ ಪರಿವರ್ತನೆಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಸ್ಕಾರ. ಸಾಂಗ್ I'm I'm not going to be able to do that.